ಆಕಾಶವಾಣಿ ಮಡಿಕೇರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಸಣ್ಣ ಹಿಡುವಳಿಯಲ್ಲೂ ಹಸುಗಳನ್ನು ಸಾಕಿಕೊಂಡು ಜೀವನ ಸಾಗಿಸುತ್ತಿರುವ ಕೂಡಿಗೆಯ ಕೆಕೆ ಶೇಖರ್ ಅವರೊಡನೆ ಸಂವಾದ, ಬಳಿಕ ಕೃಷಿ ಮಾಹಿತಿ. ಈಗ ಕೆಕೆ ಶೇಖರ್ ಅವರೊಡನೆ ಸಂವಾದ. ಕೇಳಿದ್ರೆ ಹೈನುಗಾರಿಕೆಯಲ್ಲಿ ಎಷ್ಟೋ ಜನ ತೊಡಿಸಿಕೊಂಡಿದ್ದಾರೆ, ಅದರಲ್ಲೇ ಜೀವನ ಮಾಡ್ತಿದ್ದಾರೆ. ಇವತ್ತು ಕೂಡಿಗೆಯಲ್ಲಿ ವಾಸ ಇರುವ ಸ್ವಲ್ಪ ಜಮೀನನ್ನ ಇಟ್ಕೊಂಡಿದ್ರು 6-7 ಹಸುಗಳನ್ನ ಸಾಕೊಂಡು ಜೀವನವನ್ನ ಕಟ್ಟಿಕೊಂಡಿರುವ ಕೆ ಕೆ ಶೇಖರ್ ಅವರು ಏನ್ ಹೇಳ್ತಾರೆ ಆಲಿಸ್ಕೊಳ್ಳಿ. ಶೇಖರ್ ಅವರೇ, ತಾವು ಓದಿದ್ದೇನು? ಒಂದು 5ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. 5ನೇ ಕ್ಲಾಸ್ ಇದ್ರೆ ನಮ್ ತಂದೆ ತಾಯಿ ಇಬ್ರು ತೀರೋದ್ರು. ನಮ್ಗಿರೋದು 1 ಎಕರೆ ಜಮೀನು. ಹೊರಗಡೆ ಎಲ್ಲ ಕೆಲ್ಸಕ್ಕೂ ಗಾರಿ ಕೆಲ್ಸಗಳು ಹೋಗ್ತಾ ಇದ್ದೋ. ಇವಾಗೆಲ್ಲ ಮಂಡಿ ನೋವು, ಕೈ ಕಾಲು ನೋವು ಬರ್ತು. ಅದಕ್ಕೋಸ್ಕರ ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀವಿ. ಇವಾಗ ಬಿಟ್ಬಿಟ್ಟು 4-5 ಸ್ಕೂಲ್ ಮಾಡ್ಕೊಂಡು ನಮ್ ಗಂಡನ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಗ ಒಬ್ಬ ಹೊರಗಡೆ ಒಂದ್ ಜೀವನಕ್ಕೆ ಏನೋ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಲಸಗಳು ನಮ್ಗೆ ಯಾವ್ದು ಇಲ್ಲ. ನಾವು ರೈತರ ಮಗನೇ, ನಾವು ರೈತರಾಗಿದ್ವಿ. ಈಗ ಮಗನ ಸ್ವಲ್ಪ ಎಜುಕೇಶನ್ ಕೊಡಿಸಿ ಪ್ರೈವೇಟ್ ಕಂಪನಿ ಇದ್ದೀವಿ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅವ್ನಿಗೆ ಮ್ಯಾರೇಜ್ ಮಾಡಿಲ್ಲ, ಮಾಡ್ಬೇಕು. ಎಷ್ಟು ಜನ ಮಕ್ಕಳು? ಮಕ್ಕಳು ಇಬ್ರು ಇದ್ರು, ಒಬ್ಬ ತೀರೋದ, ಇನ್ನೊಬ್ಬ ಇದ್ದಾನೆ. ಈಗ ಮಗ ಇದರಲ್ಲ, ಏನ್ ಓದಿದ್ದಾರೆ? ಅವನು ಇಂಜಿನಿಯರಿಂಗ್ ಮಾಡಿದಾನೆ. ಗವರ್ಮೆಂಟ್ ಕೆಲಸ ಆಗುದಿಲ್ಲ, ಪ್ರೈವೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದು 15-20 ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಅವನಿಗೆ. ಅದರಿಂದ ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಸು ಸಾಕ್ಬೇಕು, ಆ ಮೂಲಕ ನಮ್ಮ ಖರ್ಚು ವೆಚ್ಚಗಳಿಗೆ ದುಡ್ಡು ಕಾಣ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು, ಯಾವಾಗ ಬಂತು? ಅದು ಮೊದಲು ನಮ್ ತಂದೆ ಇದ್ದೇ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ರೂಟ್ ನಾವು ಹಿಡ್ದು ಈಗ ಹೊರಗಡೆ ಹೋಗಿ ಒಂದು ಗಾರಿ ಕೆಲಸಕ್ಕೆ ಹೋಗ್ತಿವಿ, 1-600 ರೂಪಾಯಿ ಸಂಬಳ ಕೊಡ್ತಾರೆ. ಆಗ 2-3 ರೂಪಾಯಿ ಮಾಡಿ ಎತ್ತಬೇಕು, ನಮ್ ಕೈ ಕಲ್ಲಲ್ಲಿ ನೋವು ಬರ್ತದೆ, ಮತ್ತೆ ಕೆಲಸ ಮಾಡಕ್ಕಾಗಲ್ಲ. ಹಾಗಾಗಿ ಈ ಎಸ್ಕೊಳ್ಳೆ ಮಾಡ್ಕೊಂಡು ನಮ್ ಜೀವನಕ್ಕೆ ನಾವು ದಾರಿ ಮಾಡ್ಕೊಳ್ಳೋ ಅಂತೇಳಿ ಮಾಡ್ಕೊಂಡಿದೀವಿ. ಎಷ್ಟು ವರ್ಷಗಳಿಂದ ನಾಲ್ಕಾರು ಹಸುಗಳನ್ನ ಸಾಕ್ತಿದ್ರಿ? ಈ ಒಂದು 6-7 ವರ್ಷ ಆಯ್ತು ನಾನು ಸಾಕಿ ಮಾಡಿ. ಹಂಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ನೋಡ್ತಾ ಇದ್ವಿ ನಿಮ್ಮ ಮನೆ ಹತ್ರ ಹೊರಗಡೆ ಜಮೀನಲ್ಲಿ ಕೂತ್ಕೊಂಡು ನಿಮ್ ಜೊತೆಗೆ ಮಾತಾಡ್ತಾ ಇದ್ವಿ. ಹೆಚ್ಎಫ್ ಹಸುಗಳು ಇದಾವೆ, ಜರ್ಸಿ ಕ್ರಾಸ್ ಹಸುಗಳನ್ನು ಇದಾವಲ್ವಾ? ಎರಡು ಇದಾವೆ, 3 HF ಇದೆ. ಒಂದೇ ಒಂದ್ ಎರಡು ಕಟ್ಸ್ಕೊಂಡು ಇವಾಗ ಮುಂದೆಲ್ಲ ಇಟ್ಟು ಬರ್ತಾವು ಅಂತ ಎರಡು ಇದಾವೆ. ಈ ಜರ್ಸಿ ಹಸುಗಳು ಅಲ್ಲೇ ಎರಡು ಕರ ಹಾಕಿದಾವೆ, ಅದಿಲ್ಲ ಡೈಲಿ ಒಂದು 2 ಹಸುಗಳಿಂದ 1-5 ಲೀಟರ್ ಹಾಕಿ ಕೊಡ್ತಿದ್ವಿ. ಅದನ್ನ ಡೈರಿಗೆ ಹಾಕೊಳ್ತೀವಿ, ನಮ್ ಜೀವನಕ್ಕೆ ಹೆಂಗೋ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. 1/2 ಎಕರೆಯಲ್ಲಿ ಮೇವಿನ ಬೆಳೆಗಳನ್ನ ಏನೇನ್ ಬೆಳ್ಕೊಂಡಿದ್ರಿ? ಜೋಳ ಹಾಕಿದ್ವಿ, ಸ್ವಲ್ಪ ಹುಲ್ಬೆರ್ಲಿಕ್ಕೆ ಇವಾಗ ನೆಡ್ತಾ ಇದೀವಿ. ಹುಲ್ಲುಂಬೆರ್ನ ಕೃಷಿಗೆ ನಮ್ ದನಗಳು ಬೇಕಲ್ಲ, ಮೇವು ಶಾರ್ಟೇಜ್ ಆಗ್ತದೆ. ಈ ಬೇರೆ ಕಡೆ ಹುಲ್ ತರಕ್ ಹೋಯ್ತಿವಿ, ಹುಲ್ಲಿಗೆಲ್ಲ ರೇಟ್ ಜಾಸ್ತಿ. ಈ ಒಂದು ಇಷ್ಟಪ್ಪ ಕಂತ ಇರ್ತದೆ, ಸಣ್ಣ ಕಂತೆಗೆಲ್ಲ 30-40 ರೂಪಾಯಿ ಇರ್ತಾರೆ. ಅದಕ್ಕೆ ಬೇಡ ಅಂತ ಒಂದ್ 1 ಎಕರೆಯಲ್ಲಿ ಇವನ್ ಕಾಗಷ್ಟು ಮಾಡ್ಕೊಳ್ಳುವ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೆಕ್ಕೆಜೋಳ ಬೆಳ್ಕೊಳ್ತೀರಿ, ನೇಪಿಯರನ್ನು ಹಾಕೊಂಡಿದ್ರಿ, ಮತ್ತೇನೇನು ಸಿಗುತ್ತೆ ಅದನ್ನೆಲ್ಲ ಬೆಳ್ಕೊಂತೀರಿ? ದನಗಳು ಎಷ್ಟು ಬೇಕಷ್ಟು ಸಪ್ಲೈ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮತ್ ಸಾಲದಕ್ಕೆ ಆ ಕಡೆ ಈ ಕಡೆ ಬೇರೆಯವರು ಜಮೀನಲ್ಲಿ ಮತ್ತೆ ಈ ಕಡೆ ಗುಡಿಗೆ ಡೈರಿ ಕಾಂಪೌಂಡ್ ಒಳಗಡೆ ಸಿಗುವ ಮೇವನ್ನು ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ವಾ? ಹೌದು ಹೌದು, ಅವೆಲ್ಲ ಬಳಕೆ ಮಾಡ್ಕೊಳ್ತೀವಿ. ಮಾಡಕ್ಕೆ ನಮ್ ಅರ್ಧಕ್ಕೆ ಜಮೀನಲ್ಲಿ 4-5 ಸ್ಕ್ವೇರ್ ಮೀಟರ್ ಮಾಡಕ್ಕಾಗಲ್ಲ, ಮೇವು ಸಾಕಾಗಲ್ಲ. ಅದಕ್ಕೆ ಅಕ್ಕಪಕ್ಕ ಜಮೀನಲ್ಲಿ ಸ್ವಲ್ಪ ಆ ಕಡೆ ಎಲ್ಲ ಹೋಗಿ ಡೈರಿಗೆ ಹೋಗ್ತೀವಿ. ಮತ್ತೆ ಕುಡಿಕಚ್ಚೆ ಪರಂ ಇದೆ, ಆಲ್ಟಕಚ್ಚೆ ಪರಂ ಇದೆ, ಮತ್ತೆ ರೇಷ್ಮೆ ಪರಂ ಇದೆ. ಎಲ್ಲಿ ಹುಲ್ ಸಿಗ್ತದೆ ಅಲ್ಲಿ ತನಕ ಹೋಗಿ ತಗೊಂಡ್ಬರ್ತೀವಿ. ದನಗಳು ಎಷ್ಟು ಮೇವ ಕಷ್ಟ ಮೇವ ಗೊತ್ತಿ, ನಮ್ ಜೀವನಕ್ಕೆ ಎಷ್ಟು ಕಷ್ಟ ಮಾಡಿಕೊತೀವಿ ಅಷ್ಟೇ ಆಗ್ತಾರೆ. ಸಂಪಾದನೆ ಆಗ್ತಾ ಇಲ್ಲ ನಮಗೆ, ನಮ್ ಖರ್ಚು ಮೇಂಟೈನ್ ಆಗ್ತದೆ. ನಿಜ, ಜೀವನ ಸೊಗಸಾಗಿ ಮಾಡೋ ನಿಟ್ಟಿನಲ್ಲಿ ನೀವು ಮಾಡೋ ಕೆಲಸ ನೆರವಾದ್ರೆ ಸಾಕು, ಅದೇ ದೊಡ್ಡದು. ಇನ್ನು ಉಳಿತಾಯ ನಾವು ಮಾಡಿದಂಗೆ ಖರ್ಚು ಮಾಡ್ತೀವಿ ಸರ್. ಇವೆಲ್ಲ ಫೀಡ್ ಹಚ್ಚಿದೆ, ಒಂದ್ ಮೂಟೆ ಫೀಡ್ಗೆ 1000 ರೂಪಾಯಿ 1100 ರೂಪಾಯಿ ಇದೆ. ಅದೆಲ್ಲ ನಮ್ ಖರ್ಚಿಗೆಲ್ಲ ಕಳೆದು ಒಂದು ತಿಂಗಳಿಗೆ 1,000-2,000 ಬೇಕಾದ್ರೆ ಕಷ್ಟ. ಆ ರೀತಿ ಇದೆ ಜೀವನ. ಅದ ಸಾಲ ಮಾಡೋ ಜೀವನ ಮಾಡ್ಕೊಂಡು ಹೋಗೋದು ಅಷ್ಟೇ. ಇವಾಗ ಈ ಕಡೆ ಹಸಿರು ಮೇವನ್ನ ಹಾಕ್ತೀರಿ, ಮತ್ತೆ ಒಣ ಮೇವನ್ನ ಹಾಕ್ತೀರಿ, ಮತ್ತೆ ಫೀಡ್ ಅನ್ನು ಹಾಕೊಳ್ತೀರಿ? ಫೀಡ್ ಹಾಕ್ಬೇಕು ಸರ್, ಗ್ರೀನ್ ಹಾಕ್ಬೇಕು, ಮತ್ತೆ ಪಾಲಿಸ್ ತೋಡ ಅಂತ ಬರ್ತದೆ ಹಸಿರು ಹಾಕ್ಬೇಕು, ಮತ್ತೆ ಈ ಕಡಲೆಕಾಯಿ ನೆಲಗಡಲೆ ಹಿಂಡಿ ಬರ್ತದೆ ಅದನ್ನ ಹಾಕ್ಬೇಕು. ಎಲ್ಲ ಹಾಕಿದ್ರೆ ಹಾಲು ಕರಿಬೇಕು ದನಗಳಲ್ಲಿ. ಹಸಿರು ಮೇವು ಒಂದೇ ಹಾಕರು ಬರಲ್ಲ, ಹಸಿರು ಮೇವು ಒಂದೇ ಹಾಕ್ತಿವಿ ಮತ್ತೆ ಹಾಲು ದಿಕ್ಕಿ ಬರಲ್ಲ, ಫ್ಯಾಟ್ ಬರಲ್ಲ, ವಾಪಸ್ ನೋಡೋಗಿ ಅಂತ ಹೇಳ್ತಾರೆ. ಅದು ಹಿಂಸೆ ಇದೆ. ಈಗ ಅದೆಲ್ಲ ಬರ್ಬೇಕು, ಎಲ್ಲಾ ತರದ ಫೀಡ್ ಹಾಕಿ ತಿಂಡಿನ ಕೊಡ್ಲೇಬೇಕಾಸ್ಕೊಳ್ಳೋದು ನಾವು. ಮನೆಯಲ್ಲಿ ಕೆಲವೊಬ್ರು ಮೆಕ್ಕೆಜೋಳ ರಾಗಿ ಅದನ್ನೆಲ್ಲ ಬಿಡಿಸಿಕೊಂಡು ಫೀಡ್ ಮಾಡ್ಕೊಂಡು ಬಳಸ್ತಾರೆ, ಆತರ ನೀವು ಪ್ರಯತ್ನ ಮಾಡ್ತಿಲ್ವಾ? ಆ ತರ ಮಾಡ್ಲಿಕ್ಕೆ ನಮ್ಗೆ ಅಷ್ಟು ಬೆಳೆ ಇಲ್ಲ ಸರ್. ಅದೇ ಕಡೆ ಜಮೀನು ಅದರಲ್ಲೇ ಉಣ್ಣೆ ಹಾಕೊಳ್ತೀವಿ, ಬೆಳೆ ಎಲ್ಲ ಬೆಳಿಕಾಗಲ್ಲ. ಇನ್ ತಗೊಂಡೆಲ್ಲ ಮಾಡಕ್ ಹೋದ್ರೆ ನಮ್ಗೆ ಏನು ಗೀಟಲ್ಲ, ಅದಕ್ಕೋಸ್ಕರ ಏನು ಮಾಡ್ಕೋಲ್ಲ. ನಮ್ಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ತೀವಿ, ಡೈರಿ ಫೀಡ್ ಹಾಕ್ತಿವಿ, ಮತ್ತೆ ಒಂದು ಸ್ವಲ್ಪ ಪಾಲಿಸ್ ತೊಡ್ತಿರ್ತೀವಿ, ಮತ್ತೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನೇನು ಒಂದು ಹಾಲು ಕರೆಯೋದು, ಕೊಟ್ಟಿಗೆ ಶುಚಿ ಮಾಡೋದು, ಮತ್ತೆ ಹಸುಗಳನ್ನ ಮೇಯಿಸ್ಕೊಂಡು ಬರೋದು, ಇದೆಲ್ಲ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್. ಹೊರಗಡೆ ಬಿಡೋದು ದನಗಳ ಕಡಗಲ್ಲ, ನಾವು ಮೇಯಕೋದು ಹೊರಗಡೆ ಬಿಟ್ಟು. ನೀವು ಹೇಳ್ದಲ್ಲ ಆತರ ಪ್ಲಾಸ್ಟಿಕ್ ಇರ್ತದೆ, ದನಗಳಿಗೆ ಹಾನಿ ಆಗ್ತದೆ. ನಾವು ಅದರಲ್ಲಿ ಜೀವನ ಮಾಡಕ್ಕೆ ಅದೇ ನಾವು ಅದನ್ನ ಮುಚ್ಚಿ ಹೊತ್ಕೊಂಡು ಅದನ್ನ ಕೆಲಸನೆ ಮಾಡ್ಕೊಳ್ತೀವಿ, ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೇವನ್ನ ಸಣ್ಣದಾಗಿ ಕತ್ತರಿಸಾಕ್ತೀರಾ ಅಥವಾ ಹಾಗೆ ಕೊಟ್ಬಿಡ್ತೀರಾ? ಹಾಗೆ ಕೊಡ್ತೀವಿ ಸರ್, ಹಾಗೆ ತಿಂತದೆ. ಕೆಲವೊಬ್ರು ಮಿಷಿನ್ ಇಟ್ಕೊಂಡು ಸಣ್ಣದಾಗಿ ಕತ್ತರಿಸಿಕೊಡ್ತಾರೆ, ಬಹಳ ಚೆನ್ನಾಗಿ ತಿಂತಾವ ಅಂತ ಹೇಳ್ತಾರೆ, ನೀವೇನಂತೀರಿ? ನಮ್ಗೆಲ್ಲ ಅದು ಮಿಷಿನ್ ಬೇಕಿಲ್ಲ ಸರ್. ಇವಾಗ ದನಗಳಿಗೆ ಹಂಗೆ ತಿಂತಾವಲ್ಲ, ಎಲ್ಲ ಅಡ್ಸಿಕೊಳ್ಳಿ, ಎಲ್ಲ ಕಂಗಡಿಸ್ಕೊಳ್ಳಿ, ವಯಸ್ಸಾಗಿಲ್ಲ, ಎಳ್ಳೆ ಎಳಗಬ್ಬ ಒಂದು ಎರಡು ಕೂಡ ಹಾಕಿದ್ದಾವೆ ಅಂತ ಹಸ್ಕೊಂಡು ಮೇಟೆ ಮಾಡ್ಕೊಂಡು ಹೋಗ್ತೀವಿ. ಹಂದಿಗಳಿಗೆ ಮೊಸರನ್ನು ಹಾಕೋದಿದೆ, ಈ ಹೋಟ್ಲುಗಳು ಎಲ್ಲೆಲ್ಲ ಹತ್ತಿರ ಸಿಗ್ತವೆ? ಈಗ ನಿಮಗೆ ಕೂಡಿಗೆ ಆ ಕಡೆ ಕಡೆ ಸುಮಾರು ಹೋಟ್ಲುಗಳು ಸಿಗ್ಬೋದು, ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿಲ್ವಾ? ಅಲ್ಲೆಲ್ಲ ಹೋಗಲ್ಲ ಸರ್, ಹೋಟ್ಲುಗಳಿಗೆಲ್ಲ ಹೋಗಲ್ಲ ನಾವು. ಈ ಹೊರಗೆಲ್ಲ ಬಿಟ್ಟು ಮಿಕ್ತಾರೆ, ಕೆಲವು ಸರ್ಕಲ್ಗೆಲ್ಲ ಬಿಡ್ತಾರೆ, ಅಲ್ಲೇ ಮಾಡ್ತಾರೆ, ಅಂದ್ರೆ ಪ್ಲಾಸ್ಟಿಕ್ ಹಾಕಿ ಇಟ್ಟಿರ್ತಾರೆ, ಅದನ್ನೆಲ್ಲ ದನಗಳು ತಿಂದಿರ್ತದೆ, ದನಗಳಿಗೆಲ್ಲ ಹೊಟ್ಟೆಗೆ ಪ್ಲಾಸ್ಟಿಕ್ ಹಾನಿ ಆಗ್ತದೆ, ಕರಗಲ್ಲ ಅನ್ನ ಇವಾಗ ಕರಗ್ತದೆ. ಹಂದಿಗಳು ಆಗ್ತಾ ಇದ್ರೆ ಹೋಟ್ಲಲ್ಲಿ ಅವ್ರು ಬಕೆಟ್ ಇರ್ತಾರೆ, ಅಲ್ಲಿಗೆ ಬಕೆಟ್ ತಗೊಂಡು ಪೇಪರ್ ಬರಲ್ಲ, ಅದಕ್ಕೆ ಅದನ್ನ ಹಂದಿಗಳು ಉಪಯೋಗಿಸ್ಬೋದು. ಅದನ್ನ ಈ ಹೊರಗಡೆ ತಗೊಂಡೋ ಫುಡ್ನ ಹಂದಿಗಳಿಗೆ, ಹಂದಿಗಳು ಸಹ ಹಾಕಾಗಲ್ಲ ಅದನ್ನ. ಅದು ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಒಂದು ಯಾವುದು ಕರಗಲ್ಲ ಪ್ಲಾಸ್ಟಿಕ್, ಹಾಗಾಗಿ ಇದಾಗಲ್ಲ. ಕೆಲವೊಬ್ರು ಮನೆ ಮನೆಗೂ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಇಟ್ಬಿಟ್ಟು ಮೊಸರೆ ಸಂಗ್ರಹಿಸಿಕೊಂಡು ಹಸುಗಳಿಗೆ ತೆಗೆದುಕೊಂಡು ಹೋಗೋದಿದೆ, ಆತರ ನೀವು ಮಾಡಿದ್ರೆ ಅಥವಾ ಬೇಡವೇ ಬೇಡ ಬರೀ ಹುಲ್ಲು ಏನು ಫೀಡ್ ಕೊಟ್ಟರೆ ಸಾಕಂತ? ಅದೇನ್ ಬೇಡ ಅನಿಸ್ತದೆ ಸರ್, ಹಾಲು ಅದೆಲ್ಲ ಹಾಕಿದ್ರೆ ಹೆಂಗತ್ತ, ಹಾಲು ಟೇಸ್ಟ್ ಬರಲ್ಲ, ಮತ್ತೆ ಹಾಲು ಒಂಥರ ಸ್ಮೆಲ್ ಬರ್ತದೆ. ಒಂದು ಫುಡ್ ಕೊಟ್ಟು ಇನ್ನೊಂದು ಫುಡ್ ಚೇಂಜ್ ಆಯ್ತು, ನಮಗೆ ಆರೋಗ್ಯ ತರಗಳು ಅದೇ ತರ ದನಗಳು ಆಗ್ತದೆ. ಅದನ್ನ ನಾವೇನ್ ಕಂಟಿನ್ಯೂ ಫುಡ್ ಕೊಡ್ತೀವಿ, ಅದೇ ಫುಡ್ ಕೊಟ್ರೆ ಹಸುಗಳು ಆರೋಗ್ಯ ಇರ್ತವೆ, ನಾವು ಆರೋಗ್ಯ ಇರುತ್ತೆ. ಆತರ ಕೆಲವು ಹಸುಗಳು ಹಾಲು ಸ್ಮೆಲ್ ಬರ್ತದೆ ನೋಡಿದ್ರ, ಅದು ಫುಡ್ ವ್ಯತ್ಯಾಸ ಆದಾಗ ಮತ್ತೆ ಫುಡ್ ಅಡ್ಜಸ್ಟ್ ದನಗಳಿಗೆ ಆಗಿಲ್ಲ ಅಂತ ಹೇಳಿದಾಗ ಹಾಲು ಸ್ಮೆಲ್ ಬರ್ತದೆ. ಹಂಗಾಗಿ ನಾವು ಬೇರೆ ಕಡೆಯಲ್ಲೂ ಏನು ತರಲ್ಲ. ಅದನ್ನ 6-7 ಹಸುಗಳನ್ನ ಇಟ್ಕೊಂಡಿದ್ರಿ, ಕರುಗಳು ಕಡಸೆಗಳು ಹಾಲಿಂಡವು, ಸಗಣಿ ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ ಜಮೀನಿಗೆ ಉಪಯೋಗಿಸ್ಕೊಳ್ತೀರಾ? ಜಮೆ ಇಲ್ಲ, ಮಾರ್ಬಿಡ್ತೀವಿ ಅದನ್ನ ಸಗಣಿನ. ಒಂದ್ ವರ್ಷಕ್ಕೆ ಒಂದು 15-20 ಸಾವಿರ ರೂಪಾಯಿ ಸಗಣಿ ಆಗ್ತದೆ, ಅದನ್ನ ಕೊಟ್ಬಿಡ್ತೀವಿ ಯಾರು ಬೇರೆ ಕಡೆ ತೋಟದವ್ರು ಯಾರು ಬಂದ್ರೆ ಕೇಳಿ ಕೊಟ್ಬಿಡ್ತೀವಿ. ಅದನ್ನ ಅದೇ ದುಡ್ಡಿಗೆ ಒಣಗಿ ಮೇವು ತಗೊಳ್ತೀವಿ. ಈ ಕಡೆ ಮೇವು ಬೆಳಿಲಿಕ್ಕೆ ಸಗಣಿ ಗೊಬ್ಬರ ಹಾಕಲ್ವಾ? ಸಗಣಿ ಗೊಬ್ಬರ ಹಾಕಲ್ಲ, ಸೀಮೆ ಗೊಬ್ಬರ ಹಾಕ್ಬೇಕು. ಸಗಣಿ ಗೊಬ್ಬರ ಹಾಕಿದ್ರೆ ಬೇವು ಬರೋದೇ ಇಲ್ಲ. ಸಗಣಿ ಗೊಬ್ಬರ ಏನು ಬೇರೆ ಬೆಳೆಗೆಲ್ಲ ಹಾಕ್ಬೋದು, ಈ ದನಗಳಿಗೆ ಮೇವು ಹಾಕ್ತೀವಿ ಅದಕ್ಕೆ ಬೇವಾಗಿ ಪ್ರಯೋಜನ. ಹಸುಗಳ ಒಂದು ಪೋಷಣೆ ಪಾಲನೆ, ಮೇವು ಹಾಕೋದು, ಅವುಗಳಿಗೆ ಸ್ನಾನ ಮಾಡಿಸೋದು, ಮತ್ತೆ ಕೊಟ್ಟಿಗೆ ಶುಚಿ ಮಾಡೋದು, ಹಾಲು ಹಿಂಡೋದು, ಹಾಲು ಕೊಟ್ಟು ಬರೋದೆಲ್ಲ ನೀವಿಬ್ಬರೇ ಮಾಡ್ಕೊಳ್ತೀರಾ ಗಂಡ ಹೆಂಡತಿ? ಇಬ್ಬರೇ ಮಾಡ್ಕೊಳ್ತೀವಿ ಸರ್, ಬೇರೆ ಯಾರಿಲ್ಲ. ಮಿಸ್ಸಸ್ ಕರಿತಾ ನಾವು ಕರಿತೀವಿ, ನಾವು ಇಬ್ಬರೇ ಶೇಖರಣೆ ಮಾಡ್ಕೊಂಡು ಹೋಗ್ತೀವಿ. ಜನವರ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮಿಬ್ಬಳಿಗೆ ಹೊರಗಡೆ ಕೆಲಸ ಮಾಡಕ್ಕೆ ಏನಾಗಲ್ವಲ್ಲ, ಕೆದ್ರೆ ಜೀವ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಒಟ್ಟು ಬೇರೆ ಜಮೀನಲ್ಲಿದ್ದಿದ್ರು ಅರ್ಧ ಎಕರೆ ಜಮೀನಲ್ಲಿ ಮೇವಿನ ಬೆಳೆಗಳನ್ನ ಬೆಳ್ಕೊಂಡು ಮತ್ತೆ ಇತರ ಕಡೆ ಮೇವು ತಗೊಂಡು ಬಂದು ಹಸುಗಳನ್ನ ಸಾಕೊಂಡು ಜೀವನ ಸಾಗಿಸ್ಲಿಕ್ಕೆ ಏನೋ ತೊಂದ್ರೆ ಇಲ್ಲ ಅಲ್ವಾ? ಜೀವನಕ್ಕೆ ಏನ್ ತೊಂದ್ರೆ ಸರ್, ಸಾಲ ಅಂತೂ ಮಾಡಂಗಿಲ್ಲ, ಅದೇ ಅಂತೂ ಆಗೋದಿಲ್ಲ. ನಮ್ಮ ಜೀವನಕ್ಕೆ ಸಾಲ ಮಾಡ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಮೊದ್ಲು ಗಾರೆ ಕೆಲಸ ಅದನ್ನೆಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಮಾಡಿದ್ರಿ ಅದನ್ನ? ಅದನ್ನೊಂದು 25-30 ವರ್ಷ ಮಾಡಿದೀನಿ ಸರ್. ಅವಾಗೆಲ್ಲ ಸಂಬಳ ಕಮ್ಮಿ, ಅವಾಗ 50 ರೂಪಾಯಿಂದ ಸ್ಟಾರ್ಟಿಂಗ್ ಮಾಡಿದೆ. ಒಂದ್ ಸ್ವಲ್ಪ 300-400 ರೂಪಾಯಿ ಮಾಡಿದೆ. ಮತ್ತೆ ಇವಾಗ 2-3 ಹಪ್ಟಿ ಎಲ್ಲ ಹತ್ತಕ್ಕೆ ಗೈಟಿಗೆ ಮಳೆ ಎಲ್ಲ ಬರಬೇಕು. ಇವಾಗ ವಯಸ್ಸಾಯ್ತು ನಮ್ಗಾಗಲ್ಲ, ಅದನ್ನ ಏನ್ ಮಾಡ್ತೀವಿ ಮಂಡಿಯಲ್ಲ ಹೋಗ್ಬೋದು, ಮೇಲೆ ತಗಲ್ಲ ಇಳಿಯಾಗಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಎಸ್ಕೊಂಡ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಜೀವನ ಮಾಡ್ಲಿಕ್ಕೆ ದಾರಿಗಳನ್ನ ಹುಡುಕಂತ ಹೋದ್ರೆ ಸಿಕ್ಕೇ ಸಿಗ್ತವೆ, ಎದ್ದಗೊಂದು ಬರದಲ್ವಾ? ಹೌದು, ಜೀವನಕ್ಕೆ ಯಾವ್ದೋ ಒಂದು ದಾರಿ ಮಾಡ್ಕೊಳ್ಬೇಕು ಸರ್. ಇದವ್ರಿಗೆ ಏನೋ ಮಾಡ್ಲೇಬೇಕಲ್ಲ, ದೇವರು ನಮ್ಗೆ ಒಂದು ಪ್ರಾಣ ಕೊಟ್ಟಿದ್ದಾನೆ, ಅದು ಹೋಗೋರಿ ನಮ್ಮ ಉದ್ದತಿ ಏನಿದೆ ನಾವು ಮಾಡ್ಕೊಂಡು ಹೋಗ್ಬೇಕು. ಒಂದು ಏನಾದ್ರೆ ನಮ್ಮ ಕೈಲಾದಂತದನ್ನ ಒಂದು ಕೆಲಸ ಮಾಡಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹಾಲು ಕರಿತೀರಿ? ಸಂಜೆ ಸಾಯಂಕಾಲ ಒಂದು 6:30 ಕರಿತೀವಿ. ಬೆಳಿಗ್ಗೆ ಒಂದು ಬೆಳಗ್ಗೆ ಅಷ್ಟೇ 6:30 ಆಗಿ 7:30 ಡೈರಿಗೆ ಹಾಲು ಹಾಕ್ಬೇಕು. ಅಂದ್ರೆ ಬೆಳಗ್ಗೆ ಸಾಯಂಕಾಲ ಒಂದು 6:30 ಕರಿತೀವಿ, ಬೆಳಗ್ಗೆ ಒಂದು 6:30 ಕರಿತೀವಿ. ಸದ್ಯ ಲೀಟ್ರಿಗೆ ಏನು ಬೆಲೆ ಸಿಗ್ತಾ ಇದೆ ನಿಮ್ಗೆ ಹಾಲಿಗೆ? ಇವಾಗ 28 ಕೊಡ್ತಾ ಇದೆ ಒಂದು ಲೀಟ್ರಿಗೆ. ಬೋನಸ್ ಇಲ್ಲ ಇನ್ನೂ ತಗೊಂಡೆ ಸರ್. ಇವಾಗ ಸಲ ಒಂದು ಲೀಟ್ರಿಗೆ 2-3 ರೂಪಾಯಿ ಏನೋ ಹಾಕ್ತಾರೆ, ಅದ್ನಲ್ಲ ಹೆಂಗ ಜೀವನ ಆಗ್ತದೆ. ಇಲ್ಲಿ ನೀವು ಹಾಲು ಹಾಕೋ ಡೈರಿಯಲ್ಲಿ ಹಣ್ಣದ ಬಟ್ವಾಡೆ ಹೇಗೆ? ವಾರಕ್ಕೊಂದ್ಸಾರಿ ಕೊಡ್ತಾರೆ, ತಿಂಗಳಿಗೊಂದ್ಸಾರಿ ಕೊಡ್ತಾರೆ? ವಾರಕ್ಕೊಂದ್ಸಾರಿ, ಒಂದು 15 ದಿನ ಮಹಿಳಾ ಸಂಘದಲ್ಲಿ ಇದು ಸಂಘದಲ್ಲಿ ಒಂದು ನಮ್ಮ ಹೆಸರು ನಾಲ್ಕಲ್ಲಿ ಲೇಡೀಸ್ ಹೆಸರು ಹಾಕ್ಬೇಕು. ಅದರಿಂದ ಪೇಮೆಂಟ್ ಅಲ್ಲಿ ಡೈರಿಯಿಂದ ಯಾವಾಗ ಬರ್ತಾ ಹೋಗ್ತಿಂದ ಅವಾಗ ಒಂದು 15 ದಿನ ಹಾಕ್ತಾರೆ, ಅಥವಾ 20 ದಿನ ಹಾಕ್ತಾರೆ. ಅಲ್ಲಿ ತನಕ ನಾವು ಮೀಟಿಂಗ್ ಮಾಡ್ಕೊಂಡು ಹೋಗ್ಬೇಕು, ಚಿಕ್ಕದಾಗ ಅಮೌಂಟ್ ತಗೊಂಡು ಅವ್ರಿಗೆ ಕೊಡ್ಬೇಕು, ಸಾಲ ತಗೊಂಡ್ರೆ ಅವ್ರಿಗೆ ಕೊಡ್ಬೇಕು ನಾವು. ಆ ಥರ HF ಮತ್ತೆ ಜರ್ಸಿ ಎರಡು ಇಟ್ಕೊಂಡಿದ್ರಲ್ಲ, ಯಾವುದು ಚೆನ್ನಾಗಿ ಅನಿಸುತ್ತೆ ಅಥವಾ ಎರಡು ಪರವಾಗಿಲ್ಲ ಅಂತ ಹೇಳ್ತೀರಾ ಹೇಗೆ? ಇಲ್ಲಿ ಎಲ್ಲ ಜರ್ಸಿ ಅಷ್ಟು ಎಷ್ಟು ಆಗ್ತದೆ, ಜರ್ಸಿಲಿ ಹಾಲು ಕಮ್ಮಿ, HF ಹಾಲು ಜಾಸ್ತಿ ಕೊಡ್ತದೆ, ಬ್ಯಾಟ್ರಿ ಡಿಗ್ರಿ ಬರಲ್ಲ. ಈಗ ಒಂದು ಸೊ ಒಂದು 10 ಯೂನಿಟ್ ಹಾಲು ಕೊಡ್ತದೆ, HF ಸುತ್ತ ಹಾಕಿದಾಗ ಒಂದು 10 ಯೂನಿಟ್ ಹಾಲು ಕೊಟ್ಟರೆ ಅದು ಬ್ಯಾಟ್ರಿ ಡಿಗ್ರಿ ಬರಲ್ಲ. ಅದಕ್ಕೆ ನಮಗೆ ನಮ್ಮ ಅಂಚಿಕೆಲಿ ಇದೇ ಸಿ ಜರ್ಸಿನೇ ಸರಿ ಅಂತ ಹೇಳ್ತದೆ ನಮ್ಮ ಇಲ್ಲಿ ತಳಿಗೆ ಜರ್ಸಿನೇ ಹಾಲು ಕೊಡೋದಂತ ಆಗುತ್ತೆ. ಒಂಥರ ರುಚಿಯಾಗಿರುತ್ತೆ, ಜಿಡ್ಡಾಂಶ ಇರುತ್ತೆ, ಇರ್ತದೆ. ಅದೇ ಜರ್ಸಿನೇ ನಾವು ಉಪಯೋಗಕ್ಕೆ ಇಷ್ಟಪಡ್ತಾ ಇದೀವಿ. ಹೆಚ್ಚಪ್ಪಲ್ಲಿ ಹಾಲು ಜಾಸ್ತಿ ಕೊಡ್ತದೆ, ಹಾಲು ಜಾಸ್ತಿ ಕೊಟ್ಟು ಡೈರಿ ತಗೊಳ್ತೀವಿ. ಒಂದು ಟೈಮಲ್ಲಿ ಬ್ಯಾಟ್ರಿ ಇಲ್ಲ ಡಿಕ್ರೀಸ್ ಅಂತ ಹೇಳ್ತಾರೆ. ಹಾಲು ಜಾಸ್ತಿ ಇದ್ದಾಗ ಅದೇ ಆಗೋದು, 4-5 ಲೀಟರ್ ಕೊಡುವಾಗ 8 ಲೀಟರ್ ಒಳಗಡೆ ಹೆಸರು ಕೊಟ್ಟರೆ ಬ್ಯಾಟ್ರಿ ಡಿಗ್ರಿ ಬರ್ತದೆ, ತಗೊಳ್ತಾರೆ ಅದನ್ನ. ಒಟ್ಟಾರೆ ಹಸುಗಳ ಸಾಕಾಣಿಕೆಯಿಂದ ಜೀವನ ಮಾಡ್ಕೊಂಡು ಹೋಗ್ತದ್ರಿ, ಮತ್ತೆ ಒಂಥರ ಒಳ್ಳೆ ಅನುಭವಗಳು. ಸ್ವಲ್ಪ ಜಮೀನು ಇಟ್ಕೊಂಡಿದ್ರು ಜೀವನ ಮಾಡಬಹುದು ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಆಗ್ತೀರಿ. ದಾರಿಗಳನ್ನ ಹುಡ್ಕೊಂಡು ಹೋಗ್ಬೇಕು ಜೀವನ ಮಾಡ್ಲಿಕ್ಕೆ ಅಲ್ವಾ? ಹೌದು ಸರ್, ಏನೋ ಒಂದು ಮಾಡ್ಲೇಬೇಕಲ್ವಾ. ಇರೋರಿಗೆ ಕುಂದ್ಕೊಂಡ್ರೆ ಇನ್ನು ಸಾಲ ಮಾಡ್ಕೊಂಡು ತಿಂದು ಸಾಲವ್ರು ಕೊಡ್ಬೇಕು, ಇದು ಜಾಗ ಮಾಡ್ಕೊಳ್ಬೇಕಾಗ್ತದೆ. ಜೀವನ ಮಾಡ್ಕೊಂಡು ಹೋಗಿ ಒಂದು ದಾರಿ ಹುಡ್ಕೊಂಡಾಗ ಒಂದು ಜೀವನಕ್ಕೆ ಒಂದು ದಾರಿ ಆಗ್ತದೆ. ಎಷ್ಟೋ ಜನ ವಯಸ್ಸಾಯ್ತು, ಮತ್ತೆ ಕೈ ಕಾಲು ನೋವುಗಳು, ಮಂಡಿ ನೋವು, ಸೊಂಟ ನೋವು, ಅದು ಇದೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಸುಮ್ಮನೆ ಏನೋ ಸಣ್ಣ ಸಣ್ಣದ ಮಾಡ್ಕೊಂಡು ಅಡ್ಡಾಡ್ಕೊಂಡು ಇದ್ಬಿಡ್ತಾರೆ. ನಮಗೂ ಅದೇ ರೀತಿ ಆಗಿದೆ ಸರ್, ನಿಧಿ ಇಲ್ಲದಕ್ಕೋಸ್ಕರ ನಾವು ಮಾಡ್ಲೇಬೇಕು. ಈಗ ನಮಗೂ ಈಗ ಮಂಡಿ ನೋವು ನೋಡಿ ನೋಡಿಲಿ, ಹಿಂಡಿ ಆತ್ನಕ್ಕೆ ಹೋಗಿ 2 ಸಲ ಇಂಜೆಕ್ಷನ್ ಮಾಡ್ಕೊಂಡು, ಹಿಂಡಿ ನೋವು ಬಂದಿದೆ, ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಂದು ಯಾವ್ದು ತಿಳಿಯಾಗಲ್ಲ. ಬೆಳಗ್ಗೆ 4 ಕೆಜಿ ಎಳೆ ಬೇಡ ಅನ್ಸ್ತದೆ, 4 ಕೆಜಿ ನೆನಪಿಗೆ ರೆಡಿ ಆಗ್ತದೆ. ಮತ್ತೆ ಮಂಡಿ ನೋವು ಬರ್ತದೆ ಜಾಸ್ತಿ ತಿರ್ಗಾಡಿದ್ರೆ, ಉಲ್ಕುಯ್ ಕೊರಗಿಲ್ಲ ಬರ್ತಾರೆ, ಬೆನ್ನು ನೋವು ಬರ್ತದೆ. ಇಲ್ಲ ಯಾರು ಹೇಳಂಗಿಲ್ಲ, ಇದು ಮಾಡ್ಲೇಬೇಕಲ್ಲ, ನಮ್ಮನೆ ಕೆಲಸ ಮಾಡ್ಲೇಬೇಕು. ಹಾಗಾಗಿ ನಮಗೂ ಇದೇ ನೋವಿನಲ್ಲೂ ನಲಿವನ್ನ ಕಾಣ್ಬೇಕು, ಏನ್ ಮಾಡೋದಲ್ವಾ? ಹೌದು, ಹಂಗೆ ಹಾಗೇನು ಮಾಡ್ಬೇಕು ಸರ್, ಏನ್ ಮಾಡಂಗಿಲ್ಲ. ಇನ್ನೊಬ್ಬ ಅಂತ ಕುಂದ್ಕೊಂಡ್ರೆ ಇನ್ನ ಮಿಸ್ಸಸ್ಗೂ ಆಗಲ್ಲ ಅಂತ ಹೇಳ್ತಾರೆ. ಇನ್ನ 4-5 ದಿವಸಗಳು ಕಟ್ಬಿಡಿ, ಅದನ್ನ ಮೀಟ ಮಾಡಕ್ ಒಬ್ರು ಮೀಟ ಮಾಡಕ್ ಇಬ್ರು ಬೇಕೇ ಬೇಕು. ಇವನ್ನ ಒಂದ್ ಐತಿ, ಒಂದ್ ಹಸಕ್ಕೆ ಕಿತ್ಕೊಡ್ತೀವಿ, ಇನ್ನೊಂದು ಆಯ್ತು ಕೈ ಕಲ್ ಹೋಯ್ತು 60-70 ಒಂದು 15-20 ರೂಪಾಯಿ ಬಂಡವಾಳ ಡೆತ್ ಯಾರು ಕೊಡ್ತಾರೆ? ಯಾರು ಕೊಡಲ್ಲ, ನಮ್ದೇ ಹೋಯ್ತು. ಅವಾಗ ಈ ಕಡೆ ಎಲ್ಲ ಇನ್ಸೂರೆನ್ಸ್ ಅದೇ ಏನೇ ಮಾಡಿಲ್ಲ. ದನಗಳಿಗೆ ಕರುಗಳನ್ನು ಮಾರಾಟ ಮಾಡ್ತೀರಾ? ಕರುಗಳೇನು ಮಾರಾಟ ಮಾಡಲ್ಲ, ಎಲ್ಲ ಅದೇ ಬೆಳೆ ಒಂದು ಆಗ ಇನ್ನೊಂದಾಗುವಾಗ ಬರ್ತಾವಲ್ಲ, ಏನ್ ಮಾರಾಟ ಮಾಡಿಲ್ಲ, ಎಲ್ಲ ಇಲ್ಲಿ ಇಟ್ಕೊಂಡಿದ್ವಿ. ಅಲ್ಲ, ಈಗ 16 ವರ್ಷಗಳಿಂದ ನೀವು ಸಾಕಂತ ಬಂದಿದ್ದೀರಲ್ಲ, ಹೆಣ್ಣು ಕರು ಗಂಡು ಕರುನ್ನ ಬೇರೆ ಬೇರೆ ಕೊಟ್ಟಿರ್ಬೇಕಲ್ವಾ? ಹೆಚ್ಕೊಳ್ಳೊಂದು 2 ಕೊಡ್ತೀವಿ, ಯಾವ್ದು ಜಾಸ್ತಿ ವಿ ಆದಾಗ ಒಂದು 2 ಕೊಟ್ಬಿಡ್ತೀವಿ. ಹಂಗೆ ನಮ್ಗೆ ಎಷ್ಟು ಬೇಕಾಶ್ ಇಟ್ಕೊಳ್ತೀವಿ, ಬೇಡ ಅಂತೆಲ್ಲ ಬೇರೆ ಕೊಡ್ತೀವಿ. ಆದ್ರೆ ಕರುಗಳು ಕೊಡೋದ್ಕಿಂತ ಕಡಸಗಳನ್ನ ಕೊಟ್ರೆ ಒಳ್ಳೆ ದುಡ್ಡು ಸಿಗುತ್ತಲ್ವಾ? ಹಾ, ಕರುಗಳಿಗೇನು ರೇಟ್ ಸಿಕ್ಕಲ್ಲ, ಹೆಣ್ಣು ಗಂಡು ಕರುಗಳಾದ್ರೆ, ಹೆಣ್ಣು ಕರುಗಳಾದ್ರೆ ಸ್ವಲ್ಪ ರೇಟ್ ಸಿಗ್ತದೆ, ಒಂದು 15-20-25 ಸಾವಿರಗೂ ಸಿಗ್ತದೆ. ಅದರಲ್ಲ 2-3 ವರ್ಷ ಸಾಕ್ಬೇಕ್ರೆ, ಅದನ್ನ 3 ವರ್ಷ ಸಾಕಿ ಕಾಸು ಬಂದು ಈಟ್ ತಗೊಂಡು ಗಬ್ಬಾದ್ರೆ ಒಂದು 15 ಗಂಟೆ ಕೊಡ್ಬೋದು, 20-30 ಗಂಟೆ ಕೊಡ್ತಾರೆ. ಅದ್ ಕರುಗಳನ್ನ ಕೊಡ್ತೇವೆ ಅಂದ್ರೆ 3-4-5 ಸಾವಿರ ರೂಪಾಯಿ ಕೇಳ್ತಾರೆ. ಏನಾದ್ರೂ ಆರೋಗ್ಯದ ತೊಂದರೆಗಳು ಬಂದ್ರೆ ಪಶುವೈದ್ಯರು ಅಥವಾ ಆಸ್ಪತ್ರೆಗೆ ಭೇಟಿ ನೀಡಿತಾರ ಅಥವಾ ಅವ್ರು ಬರ್ತಾರ ಹೇಗೆ? ಇಲ್ಲ, ಫೋನ್ ಮಾಡಿ ಕರೆಸಿರ್ತಾರೆ ನಾವು ಇಲ್ಲಿಗೆ. ಅಲ್ಲಿಗೆ ಹೋದ್ರೆ ನಮ್ಗೆ ಇಲ್ಲಿ ವೆಟರ್ನರಿ ಡಾಕ್ಟರ್ಗಳು ಯಾರಿಲ್ಲ, ಅಲ್ಲಿ ಕುಶಲ್ನಗರ್ ಹೋಗ್ಬೇಕು. ಕುಶಲ್ನಗರಕ್ಕೆ ಇಲ್ಲಿ ಕೂಡಿಗೆ ಯಾರಿಲ್ಲ, ಹಂಗಾಗಿ ಮಹಿಳೆ ಸಂಘದಿಂದ ಇಲ್ಲದೆ ನಾವು ಕುಶಲ ಹೋಗ್ತೀವಿ, ಬೇಕು ಅಂದ್ರೆ ಅಲ್ಲಿ ನಿನ್ನೆ ಮೆಡಿಸಿನ್ ಇಸ್ಕೊಂಬತ್ತೀವಿ, ಪ್ರಿಸ್ಕ್ರಿಪ್ಷನ್ ಕೊಟ್ಕೊತೀವಿ. ಗದಿಗೆ ಬಂದಾಗ ಹೋರಿ ಹಾರಿಸ್ತೀರ, ಕೃತಕ ಗರ್ಭಧಾರಣೆ ಮಾಡಿಸ್ತೀರ, ಹೇಗೆ ಏನ್ ನೋಡ್ತೀವಿ? ಗರ್ಭಧಾರಣೆಗೆ ಯಾರು ಡಾಕ್ಟರ್ ಬರಲಿಲ್ಲದೆ ಓರಿಗೆ ಹೊಡಿತೀವಿ ಕ್ರಾಸ್ ಮಾಡ್ಲಿಕ್ಕೆ, ಇಲ್ಲ ಡಾಕ್ಟರ್ ಬರ್ತೇವೆ ಅಂದ್ರೆ ಗರ್ಭಧಾರಣೆ ಮಾಡಿ. ಕೆಲಸಗಳನ್ನ ಮಾಡ್ತಾ ಹೋದ್ರೆ ಒಳ್ಳೆ ಅನುಭವಗಳು ಆಗ್ತವೆ, ಮತ್ತೆ ಒಂಥರ ಹೊರೆ ಇಲ್ದಲನೆ ಜೀವನ ಮಾಡಬಹುದು, ಸಾಲ ಇಲ್ದಲನೆ ಬದುಕಬಹುದಲ್ವಾ? ಬದುಕಬಹುದು ಸರ್. ಅದೇ ಸಾಲ ಮಾಡ್ಕೊಂಡು ಹೋದ್ರೆ ಸಾಲದವನಿಗೆ ಯಾವತ್ತೂ ಬಿಡೋಲ್ಲ, ಕೇಳ್ತತ್ತೆ ಮನೆ ತಪ್ಪಕ್ಕೆ ಬರೋಗ ನಮ್ದಿಲ್ಲ, ಗೌರವ ಕಮ್ಮಿ ಆಗ್ತದೆ. ನಮಗ್ ಕಷ್ಟ ಇದ್ರು ಕಷ್ಟದಲ್ಲಿ ಒಂದ್ ಸ್ವಲ್ಪ ಜೀವನ ಮಾಡ್ಕೊಳೋದು ಅನ್ಸಿಕೆ ಅಂತ ನಮ್ಗೆ ಅನಿಸ್ತವೆ, ಅದಕ್ಕೋಸ್ಕರ ಈ ದಾರಿ ಇಟ್ಕೊಂಡು ಇದಕ್ಕೆ ಹೋಗ್ತಾ ಇದೀವಿ. ನಿಜ ಶೇಖರ್ ಅವರೇ, ಮಡಿಕೇರಿ ಕಡೆಗೆ ಹೋಗುವಾಗ ನೀವು ರಸ್ತೆ ದಾಟ್ತಾ ಇದ್ರಿ, ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ರಿ, ಹಾಗೆ ನಿಮ್ಮ ಹಸುಗಳು ಕಂಡು ನೋಡೋಣ ಅಂತ ಅನ್ಕೊಂಡು ನಿಮ್ಮನೆ ಹತ್ರ ಬಂದಾಗ ಹೇಳಿದ್ರಿ 7 ಹಸುಗಳನ್ನ ಇಟ್ಕೊಂಡಿದ್ದೀನಿ, ಹಸು ಸಾಕೊಂಡು ಜೀವನ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ತಕ್ಷಣ ನಿಮ್ಮ ಜಮೀನಿನ ಬದುವಿನಲ್ಲಿ ಕೂತ್ಕೊಂಡು ನಿಮ್ ಜೊತೆಗೆ ವಿಚಾರಗಳನ್ನ ಧ್ವನಿಮುದ್ರಣ ಮಾಡ್ಕೊಂಡ್ವಿ. ಒಳ್ಳೇದೆ, ಬದುಕನ್ನ ಕಟ್ಕೊಡ್ಲಿಕ್ಕೆ ದಾರಿಗಳನ್ನ ಹುಡುಕ್ತಾ ಇರ್ಬೇಕು, ಚಿಂತೆ ಮಾಡದಲ್ಲೇ ಜೀವನ ಸಾಗಿಸ್ತಾ ಇರ್ಬೇಕು. ನಿಮ್ಮ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಕೂಡಿಗೆಯ ಕೆ ಶೇಖರ್ ಅವರ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಸಣ್ಣ ಹಿಡುವಳಿಯಲ್ಲಿ ಅಂದ್ರೆ ಅರ್ಧ ಎಕರೆ ಜಮೀನಿದ್ರು ಅದರಲ್ಲಿ ಮೇವನ್ನ ಬೆಳ್ಕೊಂಡು ಅಕ್ಕಪಕ್ಕದ ಜಾಗಗಳಿಂದ್ರೂ ಹಸಿರು ಮೇವನ್ನ ತೆಗೆದುಕೊಂಡು ಬಂದು ಒಣಮೇವನ್ನ ಖರೀದಿ ಮಾಡಿಕೊಂಡು 6-7 ಹಸುಗಳನ್ನ ಸಾಕೊಂಡು ಸ್ಥಳೀಯವಾಗಿ ಡೈರಿಗೆ ಹಾಕಿ ಜೀವನವನ್ನ ಸಾಗಿಸಿದ್ರೆ ಶೇಖರ್ ಅವರು. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ರೈತರು ಹಸುಗಳನ್ನ ಸಾಕೊಂಡ್ರೆ 4-6 ಅನುಕೂಲಗಳನ್ನ ಕಾಣಬಹುದು. ಎಮ್ಮೆ ಹಾಲಿಗಿಂತ ಹಸುವಿನ ಹಾಲಿನಲ್ಲಿ ವಿಶೇಷ ಸತ್ವಾಂಶಗಳು, ಆರೋಗ್ಯಕ್ಕೆ ಪೂರಕವಾದ ಪೋಷಕಗಳು ಇದಾವೆ ಅಂತ ಅನ್ಕೊಂಡು ಅಧ್ಯಯನಗಳಿಂದ ತಿಳಿದು ಬಂದಿದೆ, ಅನೇಕರಿಗೆ ಗೊತ್ತಿದೆ. ಹುಟ್ಟಿದ ಮಗುವಿಗೆ ಅಮ್ಮನ ಎದೆ ಹಾಲು ಸಿಗಲಿಲ್ಲ ಅಂದ್ರೆ ಹಿರಿಯರು ಅನುಭವಸ್ಥರು ಹೇಳೋದು ಹಸುವಿನ ಹಾಲನ್ನ ಕೊಡಿ, ಎಮ್ಮೆ ಹಾಲನ್ನ ಕುಡಿಸ್ತಾ ಇರಿ ಅಂತ ಯಾರೂ ಹೇಳೋದಿಲ್ಲ ಅಲ್ವಾ? ಹಸುವಿನ ಹಾಲಿನಲ್ಲಿ ಆರೋಗ್ಯಕ್ಕೆ ಹಿತವಾದ ಕೊಬ್ಬು ಹಾಗೆ ಮಗುವಿನ ಬೆಳವಣಿಗೆಗೆ ಪೂರಕವಾದ ಪೋಷಕಾಂಶಗಳು ಇರ್ತವೆ. ಹಾಗೆ ಹಸುವಿನ ಹಾಲಿನಲ್ಲಿರುವ ಈ ಕೊಬ್ಬು ಅಥವಾ ತೈಲದಂಶ ಇದೆಯಲ್ಲ, ಇದು ಆರೋಗ್ಯ ರಕ್ಷಣೆಗೆ ಎಲ್ಲರಿಗೂ ಪೂರಕವಾಗಿ ನೆರವಿಗೆ ಬರುತ್ತೆ. ಹಸುಗಳಲ್ಲಿ ನಾನಾ ಬಗೆಯ ತಳಿಗಳನ್ನ ಕಾಣಬಹುದು. ಹಸುವಿನ ಹಾಲು ಎಷ್ಟು ಪ್ರಮುಖವೋ ಹಸುವಿನ ಗಂಜಲವನ್ನು ಇವತ್ತು ಔಷಧಿಯಾಗಿ ಬಳಕೆ ಮಾಡಲಾಗ್ತಾ ಇದೆ. ಹಿಂದಿನ ವರ್ಷಗಳಲ್ಲೂ ನಮ್ಮ ಹಿರಿಯರು ಗೋಮೂತ್ರವನ್ನ ಉಪಯೋಗಿಸಿಕೊಂಡು ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ತಾ ಇದ್ರು. ಹಸುವಿಗೆ ಇಂಥದ್ದೇ ಆಹಾರ ನೀಡಬೇಕಂತೇನು ಕಡ್ಡಾಯ ಇಲ್ಲ. ವಿಶೇಷವಾಗಿ ಸಹಜವಾಗಿ ಬೆಳೆಯುವ ಹುಲ್ಲು, ಕಳೆ ಮತ್ತಿತರೆ ಹಸಿರು ಮೇವಿನ ಜೊತೆಗೆ ಒಣಹುಲ್ಲನ್ನು ಆಗಾಗ್ಗೆ ಕೊಡ್ತಾ ಇದ್ರೆ ಹಸುಗಳು ಚೆನ್ನಾಗಿ ಬೆಳೀತವೆ. ಓಡಾಡಿಸಿಕೊಂಡು ಅವುಗಳಿಗೆ ಹಿತವಾದ ಮೇವು ಸಿಗೋ ರೀತಿಯಲ್ಲಿ ನಾವು ಅವುಗಳೊಂದಿಗೆ ಸಹಕರಿಸಿದ್ರೆ ಅವು ನಮಗೂ ಹಿತವನ್ನ ಉಂಟು ಮಾಡ್ತಾ ಇರ್ತವೆ. ಹಸುವಿನ ಸಗಣಿಯಲ್ಲಿ ಎಮ್ಮೆಯ ಸಗಣಿಗಿಂತ ಇತರೆ ಪ್ರಾಣಿಗಳಿಗಿಂತ ವಿಶೇಷ ಸೂಕ್ಷ್ಮ ಜೀವಿಗಳಿದ್ದಾವೆ. ಸಿಂಧಿ ಹಸುವಿನ ಸಗಣಿಗಿಂತ ನಮ್ಮ ನಾಟ್ಯ ಹಸುವಿನ ಸಗಣಿಯಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿಗಿದವೆ. ಹೀಗೆ ಹಸುವಿನ ಸಗಣಿ, ಗಂಜಲ ಮತ್ತು ಹಾಲು ಮನುಷ್ಯರಿಗೂ ಮಣ್ಣಿಗೂ ಉಪಯುಕ್ತವೆ. ಒಂದೆರಡು ಯಾಕೆ, 4-6 ಹಸುಗಳನ್ನ ಎಷ್ಟೋ ಜನ ಸಾಕೊಳ್ಬಹುದು. ಅವಕಾಶಗಳನ್ನ ಮಾಡಿಕೊಂಡಷ್ಟು ರೈತರಿಗೂ ರೈತನ ಕಸುಬಿಗೂ ಒಳ್ಳೇದಾಗ್ತದೆ. ಈಗ ಹಸುವಿನ ಬಗ್ಗೆ ಒಂದು ಹಾಡನ್ನ ನಿಮಗಾಗಿ ಪ್ರಸಾರ ಮಾಡ್ತಿದೀವಿ. ಹಾಡಿದ್ದಾರೆ ಕಡ್ಲೆರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಹೂವಿನ ಸಗಣಿ ಮಣ್ಣಿಗೆ ಸದುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ, ಹೂವಿನ ಸಗಣಿ ಮಣ್ಣಿಗೆ ಸದುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. Oh.

ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ನಾಗರಿಕರೇ, ತಮಗೆ ತಿಳಿದಿರುವಂತೆ ನಮ್ಮ ನಾಡಿನ ಪ್ರಮುಖ ಕಸಬು ಕೃಷಿ. ಬಾನುಲಿಯಲ್ಲಿ ನಿತ್ಯವೂ ಬೇಸಾಯಗಾರರ ಬದುಕನ್ನು ಪರಿಚಯಿಸುವ, ಕೃಷಿ ತಾಂತ್ರಿಕತೆಗಳನ್ನು ತಿಳಿಸುವ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಮಡಿಕೇರಿ ಆಕಾಶವಾಣಿಯು ದಿನವೂ ಸಂಜೆ ಕೃಷಿ ಕುರಿತ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ, ಬುಧವಾರ ಕಾಫಿ ಬೆಳೆಯನ್ನು ಪರಿಚಯಿಸುವ ಕಾಫಿ ಕನ್ನಡಿ, ಶುಕ್ರವಾರಗಳಂದು ಕೃಷಿ ನಿರತ ಮಹಿಳೆಯರ ಬಗ್ಗೆ ನಾರಿ ದಾರಿ, ಶನಿವಾರದಂದು ಮಾಹಿತಿ ಮನೋರಂಜನೆಯ ಕೃಷಿ ಕಳಸ, ಕೃಷಿ ಪುಂಜ, ಹೀಗೆ ಉಪಯುಕ್ತ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಕೊಡಗಿನ ಕೃಷಿ ಲೋಕವನ್ನ ನಿಮ್ಮ ಮನೆಗೆ ತಂದುಕೊಡುವ ಸಂಜೆಯ ಕೃಷಿ ಪ್ರಸಾರವನ್ನ 6:50-7:20 ತಾವೆಲ್ಲ ಆಲಿಸ್ತಾ ಇರಿ. ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಲು ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕಂದಾಯ ಸಚಿವರಾದ ಆರ್ ಅಶೋಕವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅವು ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಕ್ರಿಸ್ಟಲ್ ಕೋಟ್ಲಿ ಕಾಫಿ ಬೆಳೆಗಾರರೊಟ್ಟಿಗೆ ಸಂವಾದ ನಡೆಸುವೇತ ಸಚಿವರ ಆಪ್ತ ಕಾರ್ಯದರ್ಶಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಗಾಳಿ ಬಿಡುಹಂಗೆ ಗದ್ದಿಗೆ ಫೀಡರ್ಲಿ ತುರ್ತು ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ಮಹದೇವಪೇಟೆ, ಉಕ್ಕಡ, ಸಂಪಿಗೆ ಕಟ್ಟೆ, ಗದ್ದಿಗೆ, ಆಜಾದ್ ನಗರ, ರಾಜರಾಜೇಶ್ವರಿ ನಗರ, ಭಗವತಿ ನಗರ, ಕಾನ್ವೆಂಟ್ ಜಂಕ್ಷನ್, ದೇವಸ್ತೂರು, ಹೆಬ್ಬೆಟ್ಟಗೇರಿ, ಅಬಿಫಾಲ್ಸ್ ರೋಡ್, ಕೆ ನಿಡುಗಣೆ, ಗಾಳಿಬೀಡು, ಕಾಲೂರು ಸೇರಿದಂಗೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಕರೆಂಟ್ ಇರ್ದುಲೆ. ಹಂಗೆ ಮೂರ್ನಾಡು ಕೆವಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮೂರ್ನಾಡು ಶಾಖಾ ವ್ಯಾಪ್ತಿಯಲ್ಲಿ ಬರುವ ಮರುಗೋಡು ಫೀಡರ್ಲಿ ತುರ್ತು ಕೆಲಸ ಇರೋದ್ರಿಂದ ಇದೇ ತಾರೀಕು 13ರ ಶುಕ್ರವಾರ ಹೊತ್ತಾರೆ 9 ಗಂಟೆಯಿಂದ ಹಿಮ್ಮತ್ತು 5 ಗಂಟೆ ಮುಟ್ಟ ಕಾಂತೂರು, ಹೊಸಕೇರಿ, ಅರೆಕಾಡು, ಮರುಗೋಡು, ಕಟ್ಟೆಮಾಡು ಹಂಗೆ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಇರ್ದುಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಳಿಕೊಂಡಳು. 2022-23 ಸಾಲಿನ ಕೃಷಿ ಇಲಾಖೆನ ರಾಜ್ಯ ಮಟ್ಟದ ಮುಂಗಾರು ಹಂಗಾಮಿನ ಕಾರ್ಯಾಗಾರ ಮಾನ್ಯ ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 13 ಮತ್ತು 14ರಂದು ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿದ್ಯಾನಿಲಯದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸಭಾವಾಡಿಯಲ್ಲಿ ನಡೆದಿದೆ. ರೈತರ ಆದಾಯನ ಹೆಚ್ಚು ಮಾಡಿಕೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆನ ಜಿಲ್ಲೆಯಲ್ಲಿ ಮುಂದಕ್ಕೆ ತರುತ್ತಿದ್ದು, ಅರ್ಜಿ ಕೊಡಿಕೆ ಮತ್ತೊಮ್ಮೆ ಅವಕಾಶ ಕೊಟ್ಟಳು. 2021-22 ಸಾಲಲ್ಲಿ ಈ ಯೋಜನೆ ಅಡಿಲಿ ಅಲಂಕಾರಿಕ ಮೀನು ಸಾಕಾಣಿಕೆ ಘಟಕ ಮಧ್ಯಮ ಸಣ್ಣ ಆರ್ಎಎಸ್ ಸ್ಥಾಪನೆ ಸೇರಿದಂಗೆ ಬೇರೆ ಬೇರೆ ಮೀನುಗಾರಿಕೆ ಘಟಕಗಳ ಸ್ಥಾಪನೆಗೆ ರೈತರು ಅರ್ಜಿ ಕೊಡಿಕೆ ಅವಕಾಶ ಉಂಟು. ಅರ್ಜಿ ಕೊಡಿಕೆ ಇದೇ ತಿಂಗಳ 31 ಆಖೇರಿ ದಿನ ಆಗಿದ್ದು ರೈತರು ಈ ಅವಕಾಶನ ಉಪಯೋಗಿಸಿಕೊಳ್ಳುವಂಗೆ ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆ ಮತ್ತು ದಲಿತ ಜಾಗೃತಿ ಸಮಾವೇಶ ಇದೇ ತಿಂಗಳ 29 ನಡೆದಿದೆ. ಇದರ ಪ್ರಯುಕ್ತ ಮಡಿಕೇರಿ ತಾಲೂಕು ಸಮಿತಿ ಕಡೆಯಿಂದ ಪ್ರಬಂಧ ಪೈಪೋಟಿ ಏರ್ಪಾಟು ಮಾಡಿದ್ದು ಮಹಿಳೆಯರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ತೇಳುವ ವಿಷಯದ ಬಗ್ಗೆ ಪ್ರಬಂಧ ಬರೆದು ಇದೇ 20 ಕಳುಹಿಸಿಕೊಡಕಂತ ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಜಿಲ್ಲೆನ ಸೋಮಪೇಟೆ ತಾಲೂಕಲ್ಲಿರುವ ಮಾಜಿ ಸೈನಿಕ ಮತ್ತು ಅವರ ಕುಟುಂಬದವಕ್ಕೆ ಅವರ ಸ್ವಂತ ಮತ್ತು ಯಾವುದೇ ತಾಪತ್ರಯಗಳಿದ್ದರೆ ಅದರ ಬಗ್ಗೆ ಚರ್ಚೆ ಮಾಡಿಕೆ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಇದೇ 30 ಹೊತ್ತಾರೆ 11 ಸೋಮರ್ಪೇಟೆ ತಹಶೀಲ್ದಾರರ ಕಾರ್ಯಾಲಯ ಸಭಾಮಂಡಳಿ ಮಾಜಿ ಸೈನಿಕರ ತೊಂದರೆ ತಾಪತ್ರೆ ಬಗೆಹರಿಸುವ ಸಭೆ ನಡೆದಿದೆ. ಅದರಿಂದ ಇದೇ 21 ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಗೆ ತೊಂದರೆ ತಾಪತ್ರೆಗಳ ಅರ್ಜಿನ ತಮ್ಮ ಮೂಲ ದಾಖಲಾತಿ ಸೈನಿಕ ಚೀಟಿ ಕಾಪಿ ಮೊಬೈಲ್ ಸಂಖ್ಯೆಯೊಟ್ಟಿಗೆ ಕಳುಹಿಸಿಕೊಡಕಂತ ಇಲಾಖೆನ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಂಗಳೂರು ವಲಯದ 16 ತಂಡದ ಆಯ್ಕೆ ಪ್ರಕ್ರಿಯೆ ಮುಗಿಸಿದ್ದು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೊಡಗು ಜಿಲ್ಲೆಯಿಂದ 9 ಭಾಗವಹಿಸಿದ್ದು ಇದರಲ್ಲಿ ಏಕೈಕ ಆಟಗಾರನಾಗಿ ಪರ್ಲಕೊಟ್ಟಿ ಜಸ್ವಿತ್ ಆಯ್ಕೆಯಾಗಳು. ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ಶಿಬಿರನ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಧರ್ಮಕ್ಕಾಗಿ ಯುವಜನತೆ ತೇಳುವ ದೇಹದೊಟ್ಟಿಗೆ ಮೂರ್ನಾಡು ಎಂಬಾಡ್ಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೇ 13-19 ಮುಟ್ಟ ನಡೆದದೇತ ಕಾಲೇಜು ಪ್ರಿನ್ಸಿಪಾಲ್ ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಪೇರೂರು ಗ್ರಾಮತ್ತುಳ್ಳ ಪೇರ್ಮೆ ಬಲ್ಲತ್ನಾಡು ಶ್ರೀ ಈಶ್ವರ ಇಗುತಪ್ಪ ದೇವಸ್ಥಾನತ್ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿರ ಮುಂದಾಳತ್ವತ್ ಇದೇ ಪದ್ನಂಜಂಗ ನಾರಾಜ ಅಷ್ಟಬಂದ ಬ್ರಹ್ಮಕಲಶಾಭಿಷೇಕ ನಡಪ ಭಕ್ತ ಮಹಾಜನ ಬಂದಿತ್ತು ಅವರ ಆಶ್ವಾದ ಪಡೆದು ಕಟ್ಟಣಿತ್ ತಕ್ಕ ಮುಖ್ಯಸ್ಥಂಗ ನಾಡಕಾರ ಪಿಂಜ ಆಡಳಿತ ಮಂಡಳಿ ಪೇರೂರು ಶ್ರೀ ಈಶ್ವರ ಇಗುತಪ್ಪ ದೇವಸ್ಥಾನ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಮೇ ದಂಡಗೆ ಮರಣಪಟ್ಟ ಬೆಕ್ಕೆ ಸೊಡ್ಲೂರು ಗ್ರಾಮ ಸುಳ್ಳಿಮಾಡ ಪೌತಿ ಉತ್ತಯ್ಯ ಇಂದ ಪೊಣ್ಣು ಡಾಟಿ ಭೋಜಮ್ಮ ಇಂದ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪೊಲಕ 11 ಬೆಕ್ಕೆ ಸೊಡ್ಲೂರು ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಮೋವು ಸುಳ್ಳಿಮಾಡ ಭಜನ್ ದೇವಯ್ಯ ಮೋಳಿಯ ಮೈಮಕ್ಕ ಪಿಂಜ ಕುಟುಂಬಕಾರ ಕಟ್ಟಂಡಿತ್. ಚಟ್ಟಿಮನಿ ಪದಕಲು ಗ್ರಾಮದ ಅಮೇಮನೆ ಕುಟುಂಬಸ್ಥರು ಪದಕಲು ಗ್ರಾಮದ ಐನು ಮನೆಯಲ್ಲಿ ಇದೇ 12 ಗುರುವಾರ ರಾತ್ರಿ 5 ಮೂರ್ತಿಗಳ ಕೋಲನ ಮತ್ತೆ 13 ಶುಕ್ರವಾರ ಹಗಲು ಶ್ರೀ ವಿಷ್ಣುಮೂರ್ತಿ ಗುಳಿಗ ಹಂಗೆ ದೈವಗಳ ಕೋಲನ ನಡೆಸುವೆ. ಕುಟುಂಬಸ್ಥರು ಬಂಧು ಬಳಗದವು ಕೊಟ್ಟ ಹೆಣ್ಣು ಮಕ್ಕ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಅಮೇಮನೆ ಕುಟುಂಬಸ್ಥರು ಕೇಳಿಕೊಂಡಳು. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಜಿಲ್ಲೆಯ ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು May 19 ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 776-000-4356. ಮೇರಿ ಅಂಡ ಒಕ್ಕಕಾರ ಕೂಡಿತ್ತು ಮರಂದೋಡ ಗ್ರಾಮತ್ತುಳ್ಳ ಒಕ್ಕ ಐನು ಮನೆಯಲ್ಲಿ 13 ಬೊಳ್ಳಿಯಾಚ ಬೈಟ್ ಮಂದಣ ಮೂರ್ತಿ ಪಿಂಜ ಅಂಜಿಕುಟ್ಟು ಮೂರ್ತಿಯದ ತೆರೆ 14 ಚೆನ್ನಿಯಾಚ ಪೊಲಕ ಚೌಂಡಿ ತೆರೆ ಅಪ್ಪಯ್ಯ ಜಪ್ಪಂಡ ತೆರೆ ಪಿಂಜ ಮಜ್ಜಂತ್ರ ಮೀದ ಕುಂಜನ ಜಪ್ ನರಿಪೋದ ತೆರೆನ ಬಿಚ್ಚಿತ್ತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಊರುಕಾರ ಬಿಂದು ಚಂಗಾದ್ಯ ಬಂತು ಗುರುಕಾರಣಿಯೊಂದ ಆಶ್ವಾದ ಪಡೆದು ಒಕ್ಕ ಪಟ್ಟದಾರ ಪಿಂಜ ಮೇರಿ ಅಂಡ ಒಕ್ಕಕಾರ ಕಟ್ಟಂಡಿತು. ಚಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಮ್ಮ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಯ ಬೋರ್ತ ಕುಪ್ಯ ಚಾಲೆ ಮಕ್ಕಳ ಕುಪ್ಯ ಚಾಲೆ ಮಂಡತಿಮಿ ಪುದಿಯ ಪುದಿಯ ಡಿಸೈನ್ ರಪ್ಪಿ ಜಗತ್ತಿ ಪೊಮ್ಮಕಳ ಕೋರಿ ಚೌಕ ಮುಸ್ಕೋಲಿ ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟುವ ನಿಮ್ಗೆ ಬೋಂಡಿಯ ಸಾಮಗ್ರಿನ ಆನ್ಲೈನ್ಗೆ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಏರ ಮಾಹಿತಿಗೆ ಕೋಟ್ರಮಳ ಪುಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ವಿರಾಜಪೇಟೆಯ ಪೀತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೀತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕಕ್ಕಬ್ಬೆ ಕುಂಜಿನ ಗ್ರಾಮತ್ರ ಕಂಬೆ ಎಂಡ ಒಕ್ಕಡ ಕಾರಣ ತೆರೆನ ಇದೇ 13 ಒಳ್ಳೆಯಾಚ ಬೈಟ್ 9:00 14 ಚಳಿಯಾಚ ಬೈಟ್ 9:00 ಕತ್ತನೆ ಕುಂಜಿನ ಪೂಳ ಒಕ್ಕ 5 ಮನೆಯಲ್ಲಿ ನಡ್ತು ಒಕ್ಕ ಕರ ತಾಮನೆ ಪೊಮ್ಮಕ್ಕ ಬೆಂಬಿ ಚಂಗದ ಸರಸೋದ ಬಂತು ದುರ್ಗದಿಂದ ಅಶೋಕ ಪಡೆದು ಕಂಬೆ ಎಂಡ ಒಕ್ಕಡಕ್ಕೆ ತಂದಿತು. ಪತ್ರ ಬರೆಯಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 20 ಶುಕ್ರವಾರ ಸಂಜೆ 5:00 ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಗಾಗಿ ವಿಷಯ, ಮುಂದಿನ ಶೈಕ್ಷಣಿಕ ವರ್ಷಕ್ಕಾಗಿ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡುತ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 16 ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಕೇಳುಗರೆ, ಇಂದು ರಾತ್ರಿ 9:05 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಹಿರಿಯ ಸಾಹಿತಿ ಶುದ್ರ ಶ್ರೀನಿವಾಸ್. ಪ್ರಸ್ತುತಿ ನಿರ್ಮಲಾ ಸಿ ಎಲಿಗಾರ್. 10:05 ಇತ್ತೀಚೆಗೆ ಕಾಳಿದಾಸ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವ ಸಂಗೀತ ಕಲಾವಿದರಾದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಂದಿಗೆ ಒಂದು ಆಪ್ತ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಡಾಕ್ಟರ್ ಬಸು ಬೇವಿನ ಗಿಡದ. ನಾಳೆ ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದಿಂದ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ, ಈ ಕುರಿತು ಕೊಡಗು ಜಿಲ್ಲಾ ಪಂಚಾಯಿತಿಯ ಡಿಆರ್ಡಿಎ ಕೋಶದ ಯೋಜನಾ ನಿರ್ದೇಶಕರಾದ ಶ್ರೀಕಂಠಮೂರ್ತಿ ಅವರಿಂದ ಮಾಹಿತಿಯನ್ನ ಕೇಳಬಹುದು. ನಿಧನ ಸುದ್ದಿ. ಬಲ್ಯಮುಂಡೂರು ಕಾರಳಾನ ದೇಯಂಡ ರಾಜು ಪೊನ್ನಪ್ಪಯ್ಯಂಗಡ ಪೊಣ್ಣು ದೇಯಂಡ ರಾಧಾ ಪೊನ್ನಪ್ಪಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತು. 74 ಪೈತ್ರ ದೇಯಂಡ ರಾಧಾ ಪೊನ್ನಪ್ಪಯ್ಯಂಗಡ ತಾಮನೆ ಬೇಗೂರು ಕೆಚ್ಚಿಟ್ಟಿರ. ಆಖರಿ ಕಾರ್ಯ ನಾಳೆ ಪೊಲಾಕ 9:00 ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಕಾಂಜಂಗಾಡು ನಿವಾಸಿ ಚೆಟ್ಟಳ್ಳಿ ಸಮೀಪದ ಕಾನನಕಾಡು ಟಾಟಾ ಕಾಫಿ ತೋಟದಲ್ಲಿ ನೆಲೆಸಿದ್ದ ಎಂಇ ದಾಸ್ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 86 ವರ್ಷ ಪ್ರಾಯದ ಎಂಇ ದಾಸ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:00 ಶುಂಠಿಕುಪ್ಪದ ಸಂತ ಅಂತೋಣಿ ಚರ್ಚ್ನಲ್ಲಿ ನಡೆಯಲಿದೆ. 2 ರುದ್ರಗುಪ್ಪೆ ಗ್ರಾಮದ ನಡುಮನೆ ಕಾಳಪ್ಪನವರ ಮಗ ಸಮ್ಮಿ ಸೋಮಯ್ಯ ಅವರು 46 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ನಡುಮನೆ ಸಮ್ಮಿ ಸೋಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:00 ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.